ಸರ್, ಬೆಂಗಳೂರು ಮೆಟ್ರೋ ಅಂಡರ್ಗ್ರೌಂಡ್ ಕನ್ಸ್ಟ್ರಕ್ಷನ್ ಎಲ್ಲ ಕಡೆ ಅಂಡರ್ಗ್ರೌಂಡ್ ಮಾಡೋದಕ್ಕಾಗಲ್ಲ. ಉದಾಹರಣೆಗೆ ಎಮ್ ಜಿ ರೋಡು, ವಿಧಾನಸೌಧ, ಮೆಜೆಸ್ಟಿಕ್, ಡೈರಿ ಸರ್ಕಲ್, ನಾಗವಾರ, ಇಲ್ಲಿ ಮಾತ್ರ ನಾವು ಅಂಡರ್ಗ್ರೌಂಡ್ ಕನ್ಸಿಡರ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ತುಂಬಾ ಟ್ರಾಫಿಕ್ ಡೆನ್ಸ್ ಟ್ರಾಫಿಕ್ ಕಾರಿಡಾರ್ ಅಂತಾರೆ, ಮತ್ತು ತುಂಬ ಹಳೆ ಬಿಲ್ಡಿಂಗ್ ಇದೆ, ಮತ್ತು ಅನ್ಪ್ರಿಡಿಕ್ಟೇಬಲ್ ಜಿಯಾಲಜಿ ಇದೆ ಸರ್. ಅಂದರೆ ಭೂಗೋಳದ್ದು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಇದೆ. ಒಂದು ಇದು ಬೆಂಗಳೂರು ಅನ್ನೋದು ನೋಡಿ ಕನ್ಸಿಡರ್ ಮಾಡಿಕೊಂಡ್ರೆ ಈ ಗ್ರಾನೈಟ್ ರಾಕ್ ಫಾರ್ಮೇಷನ್ ಇದೆ ಸರ್, ಇದು ಬೆಂಗಳೂರು ಮೋಸ್ಟ್ಲಿ ಇದು ಟೆರೇನ್. ಇಲ್ಲಿ ಅಂಡರ್ಗ್ರೌಂಡ್ ಮಾಡಬೇಕಂದ್ರೆ ಇದು ತುಂಬಾ ಎಕ್ಸ್ಪೆನ್ಸಿವ್ ಸರ್. ಈ ಗ್ರಾನೈಟ್ ಕಲ್ಲನ್ನ ಎಷ್ಟು ಕಟ್ ಮಾಡೋದೇ ಎಷ್ಟು ಸಮಯ ತಗೊಳುತ್ತೆ, ಹಾಗಾಗಿ ಈ ಅಂಡರ್ಗ್ರೌಂಡ್ ಮಾಡೋದು ಅಷ್ಟೇ ನಿಧಾನ, ಪ್ಲಸ್ ತುಂಬ ಎಕ್ಸ್ಪೆನ್ಸಿವ್ ಸರ್. ಇದು ಹೇಳ್ಕೊಂಡಷ್ಟು ಇದು ಏನಪ್ಪ ಚೀಪ್ ಪ್ರೊಸೆಸ್ಸು ಅಲ್ಲ. ಅದಲ್ಲದೇ ಈ ಸಾಯಿಲ್ ಕಂಟೆಂಟ್ ಇದೆಲ್ಲ ಸರ್, ಇದು ಏನಪ್ಪ ಅಂಡರ್ಗ್ರೌಂಡ್ ಮಾಡೋದ್ರಿಂದ ಈ ಲೂಸ್ ಸಾಯಿಲ್ ಅಲುವಿಯಲ್ ಪಾಕೆಟ್ಸ್ ಇದೆ, ಅದರಿಂದ ನಮಗೆ ಫ್ರೀಕ್ವೆಂಟ್ ಕ್ಯಾವಿಟಿ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ನಾವು ಟನಲ್ ಬೋರಿಂಗ್ ಮಿಷಿನ್ ಅದರ ಅಕಾರ್ಡಿಂಗೇ ನಾವು ಕನ್ಸಿಡರ್ ಮಾಡ್ತೀವಿ. ಅದೊಂದು ವಿಚಾರ, ಇದು ಜಿಯಾಲಜಿಕಲ್ ಪರ್ಸ್ಪೆಕ್ಟ್ ಆಯಿತು. ಇನ್ನೊಂದು ವಾಟರ್ ಸೀಪೇಜ್ ಮತ್ತು ಫ್ಲಡ್ಡಿಂಗ್ ಆಗುತ್ತೆ ಸರ್. ಇದಕ್ಕೆ ನಾವು ಹೈ ಕೆಪಾಸಿಟಿ ವಾಟರ್ ಪ್ರೂಫಿಂಗ್ ಮೆಂಬ್ರೇನ್ ಹಾಕಿರ್ತೀವಿ, ಅದಲ್ಲದೇ ಆಟೋಮೇಟೆಡ್ ಪಂಪಿಂಗ್ ಸೆಟ್ ಹಾಕಿರ್ತೀವಿ. ಅಕಸ್ಮಾತ್ ಅಲ್ಲಿ ಗ್ರೌಂಡ್ ವಾಟರ್ದು ಹೆಚ್ಚಾಯಿತು ಅಂದರೆ ಅಂದರೆ ಸ್ಟೋರೇಜ್ ಆಯ್ತಾರೆ, ಅದು ಈಸಿಯಾಗಿ ಸೀಪೇಜಿಂದ ಪಂಪ್ ಔಟ್ ಮಾಡೋದಕ್ಕೆ ಪಂಪಿಂಗ್ ಹಾಕೊಂಡಿರ್ತೀವಿ. ಅದಲ್ಲದೆ ಇಂಟಿಗ್ರೇಟೆಡ್ ಮಾನ್ಸೂನ್ ರೆಸಿಲಿಯಂಟ್ ಡ್ರೈನೇಜ್ ಪೈಪ್ಸ್ ಹಾಕೊಂಡಿದ್ದೀವಿ. ಅದಲ್ಲದೆ ಪ್ಯಾರಾಸ್ಟೇಟಲ್ ಏಜೆನ್ಸಿ ಜೊತೆ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಮಲ್ಟಿಪಲ್ ಏಜೆನ್ಸಿ ಜೊತೆನೂ ಈಸಿ ಆಗುತ್ತೆ. ಮತ್ತು ಇಲ್ಲಿ ಹೈ ಕನ್ಸ್ಟ್ರಕ್ಷನ್ ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಇರುತ್ತೆ ಅಂಡರ್ಗ್ರೌಂಡ್ ಮಾಡೋದ್ರಿಂದ. ಬೆಂಗಳೂರಲ್ಲಿ ಎಲ್ಲ ಕಡೆ ಅಂಡರ್ಗ್ರೌಂಡ್ ಮಾಡಿಲ್ಲ ಸರ್, ಎಲ್ಲಿ ಹೇಳಿರೋ ಮೇಜರ್ ಫೋರ್ ಕನ್ಸರ್ನ್, ಇನ್ನು ಮಿಕ್ಕಿದ್ದೆಲ್ಲ ಎಲಿವೇಟೆಡ್ ಇದೆ ಮತ್ತೆ ಗ್ರೌಂಡ್ ಇದಾವೆ ಸರ್. ಮತ್ತೆ ಅದರಲ್ಲದೇ ಸೇಫ್ಟಿ ಚಾಲೆಂಜಸ್ಸು ಇದೆ, ಸ್ಟ್ಯಾಂಡರ್ಡ್ ಎಕ್ಸ್ಟ್ರಾಕ್ಷನ್ ಪಾಯಿಂಟ್ಸ್, ಎವಾಕ್ಯುಯೇಷನ್ಸ್, ಡಕ್ಟ್ಸ್, ಆಮೇಲೆ ಎಮರ್ಜೆನ್ಸಿ ಡ್ರಿಲ್ಸ್, ಇದೆಲ್ಲ ಕನ್ಸಿಡರ್ ಇದೆ. ಈ ತರ ಎಲ್ಲ ಪ್ರಿಕಾಷನ್ ಮೆಷರ್ಸ್ ನೀವು ತಗೊಂಡಿರ್ತೀರಾ? ಎಸ್ ಸರ್. ಆಮೇಲೆ ಇಮ್ರಾನ್ ಖಾನ್ ಅವರು ಮೂಡಿಗೆರೆ ಚಿಕ್ಕಮಗಳೂರಿಂದ ಕೇಳ್ತಾ ಇದ್ದಾರೆ, ಈ ಗ್ರೌಂಡ್ ವಾಟರ್ ಕಂಟ್ಯಾಮಿನ ಅಂದರೆ ಪಾತ್ರದಲ್ಲಿ ನೀರಿರೋದು ಸಾಕಷ್ಟು ಕಂಟ್ಯಾಮಿನೇಷನ್ ಆಗುತ್ತೆ ಇದರಿಂದ, ಇದು ನಿಮ್ದು ಏನು ವಿಚಾರ ಇದೆ ಇದ್ರ ಬಗ್ಗೆ ಪೃಥ್ವಿ ಅವರೇ? ಸರ್, ಇದು ಬೆಂಗಳೂರು ಅನ್ನೋದು ಸೆಸ್ಮಿಕ್ ಝೋನ್ 2 ಇಂಡಿಯಾದಲ್ಲಿ, ಇದರಲ್ಲಿ ಸಿಕ್ಸ್ ಝೋನ್ಸ್ ಅಂತ ಮಾಡಿದ್ದಾರೆ ಸರ್, ಬೇಸ್ಡ್ ಆನ್ ದಿ ಟೆಕ್ಟಾನಿಕ್ ಪ್ಲೇಟ್ ಮೂವ್ಮೆಂಟ್ಸು, ಅಂದರೆ ಅರ್ಥ್ಕ್ವೇಕ್ಸ್ ಬರೋದ್ರ ಮೇಲೆ. ಅದರಲ್ಲಿ ಬೆಂಗಳೂರು ಬಂದು ಸೆಸ್ಮಿಕ್ ಝೋನ್ 2 ಅಲ್ಲಿ, ಅಂದರೆ ದಟ್ ಮೀನ್ಸ್ ಲೋ ಆ್ಯಂಡ್ ಮಾಡರೇಟ್ ಅರ್ಥ್ಕ್ವೇಕ್ಸ್ ಆಗುತ್ತೆ ಸರ್. ಮತ್ತು ಅಂಡರ್ಗ್ರೌಂಡ್ ಮೆಟ್ರೋ ಸ್ಟ್ರಕ್ಚರ್ಸ್ ಬಟ್ ಸಿಗ್ನಿಫಿಕೆಂಟ್ ವಲ್ನರಬಿಲಿಟೀಸ್ ಇರುತ್ತೆ, ಬಟ್ ಹಾಗಂತ ಮಾಡೋದಕ್ಕೆ ಆಗಂತಲ್ಲ, ಮಾಡ್ಬೋದು. ಅಂಡರ್ಗ್ರೌಂಡ್ ಟನಲ್ಸ್ ಇದ್ದಾವೆ, ಮತ್ತು ಸ್ಟೇಷನ್ ಬಾಕ್ಸಸ್ಸು, ಕ್ರಾಸ್ ಪ್ಯಾಸೇಜಸ್, ಈ ವೆಂಟಿಲೇಷನ್ ಶಾಫ್ಟ್ಸು ಇಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನಾರ್ಮಲ್ ಎಲಿವೇಟೆಡ್ ಕಾರಿಡಾರ್ಗೂ ಅಂಡರ್ಗ್ರೌಂಡ್ಗೂ ಕಂಪೇರ್ ಮಾಡಿಕೊಂಡ್ರೆ ಇದೊಂದು ಮಾಡ್ಕೋಬೋದು. ಅದಲ್ಲದೇ ನಾವು ಸುರಕ್ಷತೆ ಬದ್ಧತೆಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಟನಲ್ ಡಿಸೈನ್ ಅನ್ನೋದು ಸೆಸ್ಮಿಕ್ ರೆಸಿಸ್ಟೆಂಟ್ ಆಗಿ ನೋಡ್ತಾ ಇದ್ದೀವಿ. ಒಂದು ಏನು ಕಾನ್ಸೆಪ್ಟ್, ಡಕ್ಟಲ್ ಜಾಯಿಂಟ್ಸು ಮತ್ತು ಲೈನಿಂಗ್ಸು, ಈ ಕಾನ್ಸೆಪ್ಟ್ಸ್ ಎಲ್ಲ ನಾವು ತುಂಬಾ ಕನ್ಸಿಡರ್ ಮಾಡಿದ್ವಿ. ಮತ್ತೆ ರಿಯಲ್ ಟೈಮ್ ಸೆಸ್ಮಿಕ್ ಝೋನ್ ಮಾನಿಟರಿಂಗ್ ಆಸ್ಪೆಕ್ಟ್ಸ್ ನ ನಾವು ಕನ್ಸಿಡರ್ ಮಾಡ್ಕೊಂಡಿದ್ವಿ, ಸೆನ್ಸರ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ, ಆಕ್ಸಿಲರೋಮೀಟರ್ಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಇಟ್ಕೊಂಡಾಗ ಏನೋ ಸ್ವಲ್ಪ ವೇರಿಯೇಷನ್ ಬಂದ್ರೂ ಆಟೋಮೆಟಿಕ್ ಟ್ರೈನ್ ಸ್ಟಾಪೇಜ್ ಆಗುತ್ತೆ. ಸೊ ಆ ಇದನ್ನ ಮಾಡ್ಕೊಂಡಿದ್ದೀವಿ. ಮತ್ತೆ ರಿಇನ್ಫೋರ್ಸ್ ಸ್ಟೇಷನ್ ಮತ್ತೆ ಕ್ರಾಸ್ ಪ್ಯಾಸೇಜ್ ಹಾಕೊಂಡಿದ್ದೀವಿ. ಸೊ ಅದರಿಂದ ನಾವು ಏನಂದ್ರೆ ಈ ಸ್ಟೇಷನ್ ಬಾಕ್ಸಸ್ ಏನಿದೆಲ್ಲ ಸರ್, ಈ ಟನಲ್ ಬರುತ್ತಲ್ಲ, ಅದರದ್ದು ಏನೇ ಇದಾಯ್ತು ಅಂದ್ರೂ ನಾವು ಅದನ್ನ ಆ ಒತ್ತಡಕ್ಕೆ ಏನಪ್ಪ ಅಷ್ಟು ಕೆಪಾಸಿಟಿ ಇದ್ದೇ ಇರುತ್ತೆ. ಅದಲ್ಲದೇ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಅಂತಾನು ಮಾಡ್ಕೊಂಡಿದ್ದೀವಿ. ಎವಾಕ್ಯೂಷನ್ ಪ್ರೋಟೋಕಾಲ್ಸು, ಪ್ಲಾನ್ಸು, ಮತ್ತು ಆ ಪಾತ್ವೇಸು, ಫೈರ್ ರೆಸಿಸ್ಟೆಂಟು, ಅಷ್ಟೇ ಸರ್. ಓಕೆ, ಧನ್ಯವಾದಗಳು ಪೃಥ್ವಿ ಅವರೇ. ಎಲ್ಲರಿಗೂ ನಮಸ್ಕಾರ. ಮಾಡದಿರಿ, ಇರುವುದೊಂದೇ ಭೂಮಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 7:21:05. ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಮತ್ತು ಬೃಹತ್ ಸಮಾವೇಶವು ದಿನಾಂಕ 14/12/2025 ಬೆಳಗ್ಗೆ 9:30 ಪುತ್ತೂರಿನ ಸುಭದ್ರ ಸಭಾಮಂದಿರ ದರ್ಬೆ ಇಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಮಾವಿನ ತಳಿಗಳಾದ ಕೇಸರ್, ನೀಲಂ, ಅಲ್ಫೋನ್ಸ, ಮಲ್ಗೋವಾ ಹಾಗೂ ವಿವಿಧ ತಳಿಯ ಹಲಸಿನ ಗಿಡಗಳು, ದಾಳಿಂಬೆ ಗಿಡಗಳು, ಶ್ರೀಗಂಧ, ರಕ್ತಚಂದನ, ಡೆಲ್ಲಿ ಮೊಗ್ರಾ, ಜರ್ಬೆರಾ, ಹ್ಯಾಂಗಿಂಗ್ ಪಾಟ್ಸ್, ರೋಸ್, ಮೊಗ್ರಾ, ಅಂಥೋರಿಯಂ ಇತ್ಯಾದಿ ಹೂವಿನ ಗಿಡಗಳ ಪ್ರದರ್ಶನ ಮತ್ತು ಮಾರಾಟ ಇರುತ್ತದೆ. ಇದರ ಜೊತೆಗೆ ಹಲವು ಬಗೆಯ ಗೊಬ್ಬರ ತಯಾರಿಕಾ ಸಂಸ್ಥೆಗಳ ಮಳಿಗೆ, ವಿವಿಧ ರೀತಿಯ ಯಂತ್ರಗಳ ಮಳಿಗೆಗಳು, ಬ್ಯಾಂಕುಗಳ ಮಳಿಗೆಗಳು ಇರಲಿವೆ. ಸಮಸ್ತ ಕೃಷಿ ಬಾಂಧವರನ್ನು ಸ್ವಾಗತಿಸುವ ಶಶಿಕುಮಾರ್ ಭಟ್ ಪಡಾರು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. Nisha, what happened? You seem a little worried. Jagruti Didi, I'm really worried about my daughter. Her periods don't come for months, and when they do, they don't stop for days. On top of that, she has unwanted facial hair and pimples. Don't worry, these could be symptoms of PCOS. Now there are advanced blood tests which can help in diagnosis of PCOS. Come, let's hear the advice from the doctor. Hello, I'm Dr. Anupama Hegde, Professor of Biochemistry from Mangalore. One out of every 5 women in India suffers from polycystic ovarian syndrome or PCOS. PCOS may lead to symptoms like irregular periods, weight gain, acne, abnormal facial hair growth, and mood changes. Every woman who notices these symptoms should get tested early for personalized treatment and to prevent long-term complications. For PCOS-related blood test booking, give a missed call on 9582-180-180. Consult your doctor for more details. Issued in public interest by Roche Diagnostics. لال ہے کمال ہے لہو یہ بے مثال ہے یہ تیرا کیا یہ میرا کیا لہو سبھی کا لال ہے گرے کہیں تو قطرہ ہے بہے تو بیکار ہے کام آئے کسی کے گھر تبھی یہ گلزار ہے ہاتھ بڑھا کے تو دیکھو رکت دان کر کے تو دیکھو بجتی جیون کلو کو رکت دان سے جلا کے تو دیکھو रक्तदान महादान, आपका एक यूनिट ब्लड 3 जिंदगियां बचा सकता है। आइए हम रक्तदान करें और इस महान कार्य में अपनी भागीदारी सुनिश्चित करें। रक्तदान सेवाएं स्वास्थ्य सेवा महानिदेशालय, स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी। ಈಗ ಭಕ್ತಿಗೀತೆಗಳು, ವಿಜಯನರಸಿಂಹ ಅವರ ರಚನೆಗಳನ್ನು ಕೇಳುವ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಶಬರಿಗಿರಿವಾಸ ಶಾಂತಮೂರ್ತಿ. ಶಬರಿಗಿರಿವಾಸ ಶಾಂತಮೂರ್ತಿ, ಶಬರಿಗಿರಿವಾಸ ಶಾಂತಮೂರ್ತಿ, ಎಲ್ಲೆಲ್ಲೂ ನಿನ್ನ ಅಪಾರ ಕೀರ್ತಿ ನೀಡುವೆ ನೀನೇ ಮನದ ಸ್ಫೂರ್ತಿ, ಕಣ್ಣಿಗೆ ನೀನೇ ಕಾಣುವ ಶಕ್ತಿ. ಶಬರಿಗಿರಿವಾಸ ಶಾಂತಮೂರ್ತಿ, ಮಕರ ಜ್ಯೋತಿಯ ರೂಪನೆ ಸಕಲ ಕಾರ್ಯದ ಕಾರಣನೆ, ಮಕರ ಜ್ಯೋತಿಯ ರೂಪನೆ ಸಕಲ ಕಾರ್ಯದ ಕಾರಣನೆ, ನಿಖಿಲ ಶಾಸ್ತ್ರದ ಆಧಾರನೆ, ನಿಖಿಲ ಶಾಸ್ತ್ರದ ಆಧಾರನೆ, ನಿನಗೆ ಭಕ್ತಿಯ ಆರಾಧನೆ. ಶಬರಿಗಿರಿವಾಸ ಶಾಂತಮೂರ್ತಿ, ಬಂಧನ ನೀಗಿಸೋ ಬ್ರಹ್ಮನೆ, ಬಂಧನ ನೀಗಿಸೋ ಬ್ರಹ್ಮನೆ, ಬಾಳ ಭಾಗ್ಯ ವಿಧಾತನೆ, ಬಂಧನ ನೀಗಿಸೋ ಬ್ರಹ್ಮನೆ, ಬಾಳ ಭಾಗ್ಯ ವಿಧಾತನೆ, ಭಕ್ತರ ಪಾಲಿಸೋ ಪ್ರೇಮ ರೂಪನೆ, ಭಕ್ತರ ಪಾಲಿಸೋ ಪ್ರೇಮ ರೂಪನೆ, ನಿನಗೆ ಗೀತೆಯ ನಿವೇದನೆ. ಶಬರಿಗಿರಿವಾಸ ಶಾಂತಮೂರ್ತಿ, ಅನ್ನದಾನ ಪ್ರಭೋ ನಮೋ, ಅಭಯದಾತ ನಮೋ ನಮೋ, ಅನ್ನದಾನ ಪ್ರಭೋ ನಮೋ, ಅಭಯದಾತ ನಮೋ ನಮೋ, ದೀನಪಾಲ ನಮೋ ನಮೋ ನಮೋ, ದೀನಪಾಲ ನಮೋ ನಮೋ ನಮೋ, ಅಯ್ಯಪ್ಪ ಸ್ವಾಮಿಯೇ ನಮೋ ನಮೋ. ಶಬರಿಗಿರಿವಾಸ ಶಾಂತಮೂರ್ತಿ, ಎಲ್ಲೆಲ್ಲೂ ನಿನ್ನ ಅಪಾರ ಕೀರ್ತಿ ನೀಡುವೆ ನೀನೇ ಮನದ ಸ್ಫೂರ್ತಿ ಕಣ್ಣಿಗೆ ನೀನೇ ಕಾಣುವ ಶಕ್ತಿ ಶಬರಿಗಿರಿವಾಸ ಶಾಂತಮೂರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ವಿಜಯ ನರಸಿಂಹ ಅವರದೇ ಭಕ್ತಿ ರಚನೆ ಮಾಲೆಯನ್ನು ಧರಿಸುತ್ತಾ